ಎಷ್ಟೊಂದಿದೆ, ಕೀಲು ನೋವು ಆಗಿರ್ಬೋದು ಅಥವಾ ಏನಾದ್ರು ಕೆಮ್ಮು ಏನೇ ಬಂದ್ರೂ ಜೇನುತುಪ್ಪನ ಔಷಧೀಯ ಗುಣಗಳು ತುಂಬಾ ಇದೆ ಅಂತ ಹೇಳಿ, ಅದು ನಮ್ಮ ಪ್ರಾಚೀನ ಕಾಲದಿಂದ ನಮಗೆ ಗೊತ್ತಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಜೇನುಮೇಣ ಒಂದು ಅಂತ ಹೇಳಿ ಬರುತ್ತೆ, ರಾಜಶಾಹಿ ರಸ ಅಂತ ಹೇಳಿ ಒಂದು, ರಾಯಲ್ ಜೆಲ್ಲಿ ಅಂತ ಹೇಳಿ ಅದನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಿಟ್ಟು ಪರಾಗಗಳು, ಹೊರಗಡೆಯಿಂದ ಏನ್ ತಂದು ಶೇಖರಿಸಿರುತ್ತೆ ಆ ಪರಾಗಗಳನ್ನು ಕೂಡ ನಾವು ಇಟ್ಕೋಬಹುದು, ಅದನ್ನು ಕೂಡ ಕೆಲವು ಕಡೆ ಉಪಯೋಗ ಆಗುತ್ತೆ. ಇದೆಲ್ಲ ಮುಖ್ಯವಾಗಿ ಸಿಗುವಂತಹ ಉತ್ಪನ್ನಗಳು. ನಮಗೆ ಗೊತ್ತಿಲ್ಲದಂಗೆ ನಮಗೆ ಲಾಭ ಆಗ್ತಿದೆ ಎಲ್ಲಿ ಅಂದ್ರೆ ಪರಾಗಸ್ಪರ್ಶ ಅಂತ. ನಮ್ಮ ಸುತ್ತಮುತ್ತಲಿನ ಎಷ್ಟೋ ಬೆಳೆಗಳಿಗೆ ಕೀಟಗಳಿಂದನೇ ಪರಾಗಸ್ಪರ್ಶ ಆಗ್ತಿರೋದು, ಅದರಲ್ಲೂ ಜೇನು ಕೀಟಗಳಿಂದ. ಆತರ ನೋಡಕ್ ಹೋದ್ರೆ ಅಡಿಕೆ, ತೆಂಗು, ದಾಳಿಂಬೆ, ಕಲ್ಲಂಗಡಿ, ಸೌತೆ, ಲಿಂಬೆಹಣ್ಣು ಕೂಡ ಇವಕ್ಕೆಲ್ಲ ಕೂಡ ಜೇನು ನೊಣಗಳೇ ಪರಾಗಸ್ಪರ್ಶ ಮಾಡ್ತಿರೋದು. ಅಂದ್ರೆ ಮುಖ್ಯವಾದ ಒಂದು ಕೀಟಗಳು, ಕೀಟಗಳು ಇದು ಉಪಯುಕ್ತ ಇರೋದಂತ ನಮಗೆ ಗೊತ್ತೇ ಇದೆ. ಇದ್ರದ್ದು ಉತ್ಪಾದನೆ, ಉತ್ಪಾದಕತೆ ಏನಿದೆ ಕೃಷಿ ಅಥವಾ ತೋಟಗಾರಿಕೆ, ಈ ಬೆಳೆಗಳಲ್ಲಿ ಜಾಸ್ತಿ ಉತ್ಪಾದನೆ ಪರಾಗಸ್ಪರ್ಶದಿಂದ ಈ ಕೀಟಗಳಿಂದ ಆಗ್ತಿದೆ. ಇದ್ರ ಜೊತೆಗೆ ಈ ಜೇನುತುಪ್ಪ ಇದರಿಂದ ಏನೇನು ಅಂತ ಹೇಳಿದ್ವಿ, ಇದರಲ್ಲೆಲ್ಲ ನಮಗೆ ಬೇರೆ ಬೇರೆ ರೀತಿ ಪೋಷಕಾಂಶಗಳೆಲ್ಲ ಸಿಗುತ್ತಿದೆ, ಮತ್ತೆ ಇದರಿಂದ ಚೈತನ್ಯದಾಯಕ ಆಹಾರವಾಗಿ ಇದು ಹೊರಗಡೆ ಕಾಣಿಸ್ತಿದೆ. ಅದು ಅಲ್ಲದೆ 90% ಕಾಯಿಲೆಗಳನ್ನು ಕೂಡ ಇದು ಗುಣ ಮಾಡಂತ ಔಷಧ ಆಗಿದೆ ಇದು. ಅದ್ರ ಜೊತೆಗೆ ಇದೇನಂದ್ರೆ ಸ್ವಾವಲಂಬನೆ, ನಾವು ಯಾರ ಮೇಲೂ ಅವಲಂಬಿತ ಆಗದೆ ಇದು ಒಂದನ್ನು ಇಟ್ಕೊಂಡಿದೀವಿ ಅಂದ್ರೆ ಇದು ಲಾಭದಾಯಕ ಆಗಿರೋದ್ರಿಂದ ನಮ್ಮ ಜೀವನವನ್ನ ಸಾಗಿಸೋದಕ್ಕೆ ಇದು ಸಹಾಯ ಕೂಡ ಮಾಡುತ್ತೆ. ಅಂದ್ರೆ ನಾವು ಜೇನು ಪೆಟ್ಟಿಗೆಯನ್ನ ಇಟ್ಕೊಂಡು ಅವುಗಳನ್ನ ಸ್ವಲ್ಪ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ರೆ ಅವು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇರ್ತವೆ. ಹಾಗಾಗಿ ಇನ್ನೊಂದೇನು ಅಂದ್ರೆ ಜೇನು ಕೃಷಿ ಮಾಡೋದಕ್ಕೆ ನಮ್ಮ ಹತ್ರ ಜಮೀನು ಇರಬೇಕು, ಹೂ ಬಿಡುವಂತ ಲಾಭದಾಯಕ ಉದ್ಯೋಗ ಅಂದ್ರೆ ಕಡಿಮೆ ವೆಚ್ಚದಿಂದ ಜಾಸ್ತಿ ಆದಾಯನ ನಾವು ಮಾಡ್ಕೋಬಹುದು. ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ಇದ್ರು ಜೇನು ಪೆಟ್ಟಿಗೆಯನ್ನ ನಾವು ಸ್ಥಾಪನೆ ಮಾಡಿದ್ರೆ ಸಾಕು, ಅವೇ ದೂರ ದೂರ ಹೋಗಿ ಈ ಪರಾಗ ಮಕರಂದ ಎಲ್ಲ ಶೇಖರಿಸಿಕೊಂಡು ಒಳ್ಳೆ ಉತ್ಪನ್ನಗಳನ್ನ ನಮಗೆ ನೀಡುತ್ತವೆ. ಹಾಗಾಗಿ ಜಮೀನಿನ ಅವಶ್ಯಕತೆನೂ ಇಲ್ಲ, ಕಡಿಮೆ ಬಂಡವಾಳನು ಇರುತ್ತೆ, ಮತ್ತೆ ನೀರು, ವಿದ್ಯುತ್ ಶಕ್ತಿ ಈ ತರ ಏನು ಬೇಕು ಅಂತ ಇಲ್ಲ, ಏನಿದೆ ಸ್ವಲ್ಪದ್ರಲ್ಲೇ ನಾವು ಅದನ್ನು ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ಕಾರ್ಮಿಕರು ನಮಗೆ ಬೇಕನ್ನಂಗಿಲ್ಲ, ಸ್ತ್ರೀಯರು ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಇವು ಮಾಡೋದ್ರಿಂದ ಇವೆಲ್ಲ ಲಾಭದಾಯಕ. ಜೇನು ನೊಣಗಳಲ್ಲಿರುವಂತಹ ವಿವಿಧ ಪ್ರಭೇದಗಳು ಯಾವ್ಯಾವ ಅಂತೀರಿ? ಜೇನು ನೊಣಗಳಲ್ಲಿ 5 ರೀತಿ ಪ್ರಭೇದನ ನೋಡ್ತೀವಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಹೆಜ್ಜೇನು, ಹೆಜ್ಜೇನು ಅಥವಾ ಕಲ್ಲು ಜೇನು ಅಥವಾ ಮರ ಜೇನು ಅಂತ ಕರೀತಾರೆ. ಹೆಜ್ಜೇನೆಲ್ಲ ನೋಡಿರ್ಬೋದು ನೀವು, ದೊಡ್ಡ ದೊಡ್ಡ ಮರಗಳಲ್ಲಿ ಅಥವಾ ಬಿಲ್ಡಿಂಗ್ ಹತ್ರ ಎಲ್ಲ ಸ್ವಲ್ಪ ತುಂಬಾನೇ ದೊಡ್ಡದಿರುತ್ತೆ. ಅದ್ರ ಹುಟ್ಟು ಅಥವಾ ಹೆರಿ ಅಂತ ಏನ್ ಹೇಳ್ತೀವಿ ಅದು ತುಂಬಾ ದೊಡ್ಡದಾಗಿರುತ್ತೆ. ಒಂದೇ ಹೆರಿ ಒಳಗೆ ಈ ಜೇನು ಹುಳಗಳು ಇದಾವ ಅವೆಲ್ಲ ಕೂಡ ಇರ್ತಾವ. ಇವು ದೊಡ್ಡ ದೊಡ್ಡ ಮರಗಳಲ್ಲಿ ನಾವು ಇದನ್ನ ನೋಡ್ಬೋದು. ಇದನ್ನ ಏಪಿಸ್ ಡಾರ್ಸೆಟಾ ಅಂತ ಹೇಳಿ ಕರೀತಾರ. ಇದು ಏನಂದ್ರೆ 1-5 ಕಿಲೋಮೀಟರ್ ತನಕ ದೂರ ಹೋಗಿ ಆಹಾರವನ್ನ ಕಲೆಕ್ಟ್ ಮಾಡುತ್ತೆ. ಮತ್ತಿದೇನಂದ್ರೆ ತುಂಬಾ ಕೋಪಿಷ್ಟ, ಆಮೇಲೆ ಒಂದು ಕಡೆ ಇರಲ್ಲ, ಇದು ಜಾಗನ ಚೇಂಜ್ ಮಾಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಕಾಡು ಜಾತಿ ಇದು, ಕಾಡು ಜಾತಿ ಇದೆ. ನಾವು ಅದನ್ನ ಬೆಳೆಸೋದಿಕ್ಕೆ ಆಗೋದಿಲ್ಲ, ಕೋಪಿಷ್ಟ ಇರೋದ್ರಿಂದ ನಾವು ಇದ್ರದ್ದು ಇದಕ್ಕೂ ಕೂಡ ಹೋಗೋದಿಲ್ಲ. ಆದ್ರೆ ಇದು ತುಂಬಾ ಕೆಲಸನೂ ಮಾಡುತ್ತೆ, ವೇಗವಾಗೂ ಕೂಡ ಹಾರಾಡುತ್ತೆ, ಆಹಾರನು ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಮತ್ತೆ ನಮಗೆ ಇದ್ರಲ್ಲಿ ಜೇನು ಕೂಡ ಜಾಸ್ತಿ ಸಿಗುತ್ತೆ. ಜೇನುತುಪ್ಪ ಬಹಳ ದೊಡ್ಡದಾಗಿರ್ತವೆ, 50-80 ಸಿಗುತ್ತೆ. ಎಲ್ಲಾ ಪ್ರಭೇದಕ್ಕೆ ಹೋಲಿಸಿದ್ರೆ ಇದರಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ. ಇದು ಎಪಿಸ್ ಡಾರ್ಸೆಟಾ ಅಂತ, ಎಪಿಸ್ ಡಾರ್ಸೆಟಾ ಅಂತ ಹೇಳು. ಅಂದ್ರೆ ಹೆಜ್ಜೇನು, ಹೆಜ್ಜೇನು ಸರ್. ಆಮೇಲೆ ಆಮೇಲೆ ಬಂದ್ರೆ ತುಡುವೆ ಜೇನು. ತುಡುವೆ ಜೇನು ಅಂತ ಅಂದ್ ಬಂದ್ರೆ ಏಫಿಸ್ ಸೆರೆನಾ ಇಂಡಿಕಾ. ಇದು ಇದಕ್ಕಿಂತ ಶಾಂತವಾಗಿರುತ್ತೆ ಸ್ವಲ್ಪ. ಜೇನು ಸಾಕಣೆಗೆ ಏಪಿಸ್ ಸೆರೆನಾ, ಇದು ತುಡುವೆ ಜೇನು ಅಂತ ಹೇಳಿ ಇದನ್ನ ಉತ್ತು ಜೇನ್ ಅಂತಾನು ಕರೀತಾರ. ಇದು ಆಕ್ಚುಲಿ ಏಷ್ಯಾದಲ್ಲಿ ಎಲ್ಲಾ ಕಡೆನು ಮಾಡೋದ್ರಿಂದ ಏಷ್ಯಾದ ರಾಷ್ಟ್ರಗಳ ಜೇನು ನೊಣ ಅಂತಾನು ಕೂಡ ಇದನ್ನ ಕರೀತಾರೆ. ಭಾರತೀಯ ತುಡುವೆ ಜೇನು ಅಂತಾನು ಕೂಡ ಕರೀತಾರೆ. ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿರುತ್ತೆ, ಸ್ವಲ್ಪ ಕೋಪ ಇರುತ್ತೆ, ಅಂದ್ರೆ ಅಷ್ಟೊಂದಿರಲ್ಲ. ಹೆಜ್ಜೇನಿನ ಒಂದು ಗಾತ್ರದಲ್ಲಿ ಸಣ್ಣದಾಗಿರ್ತವೆ ನೊಣಗಳು. ಮತ್ತೆ ಕೋಪನು ಕೂಡ ಇದಕ್ಕೊಂದ್ ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಇರುತ್ತೆ. ಇದು ಆಕ್ಚುಲಿ ಕಪ್ಪು ಕಲರ್ ಇರುತ್ತೆ, ಹಳದಿ ಕಲರ್ ಇರುತ್ತೆ, ಬೇರೆ ಬೇರೆ ತರ ಬಣ್ಣಗಳನ್ನು ಕೂಡ ಇರುತ್ತೆ. ಇದ್ರಲ್ಲಿ ಏನು ಅಂದ್ರೆ ಇನ್ನೊಂದು ಬರುತ್ತೆ ಆ ಸ್ಪೇಷಿಯಸ್ ಅಲ್ಲ ತರ ಇಲ್ಲ, ಇದ್ರಲ್ಲಿ ಒಂದ್ ಸ್ವಲ್ಪ ಪಲಾಯನ ಆಗೋದನ್ನು ಒಂಚೂರು ಜಾಸ್ತಿ ಇರುತ್ತೆ. ಇದು ಎಲ್ಲೆಲ್ಲಿ ಗೂಡನ್ನ ಕಟ್ಕೊಳುತ್ತೆ ಅಥವಾ ಎರೆಗಳನ್ನ ಕಟ್ಟತ್ತವ ಅಂದ್ರೆ ಈ ಮರದ ಪೊಟ್ರೆಗಳಿರ್ತಾವ ನೋಡ್ರಿ, ಪೊಟ್ರೆಗಳಿರ್ಬೋದು ಅಥವಾ ಬಂಡೆಗಳು ಆ ಕಲ್ಲುಗಳ ಹತ್ರ ಅಥವಾ ಮನೆ ಹತ್ರ ಈ ತರ ಎಲ್ಲೆಲ್ಲಿ ಕತ್ಲೆ ಇರುತ್ತೆ ಅಲ್ಲಿ ಇದು ಹುಟ್ಟುಗಳನ್ನ ನಿರ್ಮಿಸಿಕೊಳ್ಳುತ್ತೆ, ಅಂದ್ರೆ ಗುಡುಗು ಕಟ್ಟುತ್ತೆ. ಇದೆಂಗೆ ಅಂದ್ರೆ ಹೆಜ್ಜೆ ನಾವು ಒಂದು ಜೇನು ಅಂದ್ವಿ, ಒಂದೇ ಒಂದಿರುತ್ತೆ ಎರಿಗಳು, ಆದ್ರೆ ಇದ್ರಲ್ಲಿ ಹಂಗಿರಲ್ಲ, ಇದ್ರಲ್ಲಿ ಒಂದೇ ಸಮನಾಗಿ ಒಂದ್ ಐದಾರು ಎರಿಗಳನ್ನ ಕಟ್ಕೊಂಡಿರುತ್ತೆ ಸಮಾನಾಂತರವಾಗಿ. ಅದು ಒಂದು 9 ಇರ್ಬೋದು, 11 ಇರ್ಬೋದು, 13 ಈ ತರ ಅದು ಹೋಗ್ತಾ ಇರುತ್ತೆ, ಎರಿಗಳು ಜಾಸ್ತಿ ಆಗುತ್ತೆ. ಇದು ಒಂದು ತುಡುವೆ ಜೇನು. ಇನ್ನು ಯುರೋಪಿಯನ್ ಜೇನ್ ಅಂತ ಹೇಳಿ, ಇಟಾಲಿಯನ್ ಜೇನ್ ಅಥವಾ ಯುರೋಪಿಯನ್ ಜೇನ್, ಇದು ಎಫಿಸ್ ಮೆಲಿಫೆರಾ. ಇದು ಏನಂದ್ರೆ ಇದು ಹೊರಗಡೆಯಿಂದ ತಗೊಂಡಿರೋದು ನಾವು, ಆದ್ರೆ ಇದನ್ನು ಕೂಡ ಜೇನು ಸಾಕಣೆಗೆ ಯೂಸ್ ಮಾಡ್ತೀವಿ. ಏನಕ್ಕಂದ್ರೆ ಇದಕ್ಕಿಂತ ಇದು ಸ್ವಲ್ಪ ಪಲಾಯನ ಇದೆಲ್ಲ ಹೋಗೋದು ಕಡಿಮೆ, ಮತ್ತೆ ಕೋಪನು ಕೂಡ ಕಡಿಮೆ. ಇದು ಜೇನು ಕೂಡ ಒಂದ್ ಸ್ವಲ್ಪ ಜಾಸ್ತಿನೇ. ಇದೇನ್ ಮಾಡುತ್ತೆ, ನಮ್ದು ಸೆರಾನ ಅಂತ ಹೇಳಿದ್ವಲ್ಲ ತುಡುವೆ ಜೇನು, ತುಡುವೆ ಜೇನು ಒಂದ್ 10 kg ಅಷ್ಟು ಕೊಡುತ್ತೆ. ಇದೇನ್ ಮಾಡುತ್ತೆ, ಒಂದ್ 25-30 kg ತನಕನು ಕೂಡ ಕೊಡುತ್ತೆ ಮೆಲ್ಲಿಫೆರಾ. ಮೆಲ್ಲಿಫೆರಾ ಅನ್ನೋದು ಇದನ್ನ ನಾವು ಜಾಸ್ತಿ ಉಪಯೋಗಿಸ್ಕೋತೀವಿ, ಮತ್ತೆ ಅದು ಜಾಸ್ತಿ ಹಾರಾಡಲ್ಲ, ಅದು 1 km ಅಷ್ಟು ಹೋಗ್ಬೋದು. ಇದು ಒಂದ್ 2.5-3 km ಹಾರಾಡ್ಕೊಂಡು ಎಲ್ಲ ಸಂಕ್ರಮಣ ಕೂಡ ಮಾಡ್ಕೊಂಡು. ಆದ್ರೆ ಆಹಾರ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಮೆಲ್ಲಿಫೆರಾಕ್ಕೆ, ಆಹಾರ ಬೇಕಾಗುತ್ತೆ. ಆದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಅದು ಕಲೆಕ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ. ಆದ್ರೆ ಹೂಗಳು ಇರಬೇಕಾಗತ್ತೆ. ಹೂಗಳು ಇರಬೇಕು. ನೀವು ಯಾವ್ದೇ ಜೇನ ಹಾಕಿದ್ರು ಸರ್ ಇದಕ್ಕೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಫಿಸ್ ಮೆಲ್ಲಿಫೆರಾಗೆ. ಎಫಿಸ್ ಮೆಲ್ಲಿಫೆರಾನ ಇದು ಯುರೋಪಿಯನ್ ಜೇನು ಅಂತ ಕೂಡ ಕರೀತಾರೆ. ಕರೀತಾರೆ. ಇದು ಟೊಳ್ಳಾದ ಮರಗಳಲ್ಲಿ, ಗುಹೆಗಳಲ್ಲಿ, ಈ ತರ ನೆರಳಿರೋ ಜಾಗದಲ್ಲಿ, ಆ ತರದ್ರಲ್ಲಿ ಹುಟ್ಟುಗಳನ್ನ ರೂಪಿಸ್ಕೊಳ್ತಾವ. ಇದ್ರಲ್ಲೂ ಬೇರೆ ಬೇರೆ ತರ ಇರುತ್ತೆ, ಸಿಪ್ರಿಯಸ್ ಬೀಸ್, ಸಿರಿಯಸ್ ಬೀಸ್, ಅದು ಯಾವ್ಯಾವ ಜಾಗಕ್ಕೆ ಇರುತ್ತೆ ಅದ್ರ ಹೆಸರು ಮೇಲೆ ಅದನ್ನ ಬೇರೆ ಬೇರೆದು ಬೀಸ್ ಅಂತ ಹೇಳಿ ಹೇಳ್ತಾರ. ಇದ್ ಬಿಟ್ರೆ ನೆಕ್ಸ್ಟ್ ಕೋಲು ಜೇನು ಅಂತ, ಕೋಲು ಜೇನು, ಕಿರಿಯು ಜೇನು, ಕೋಲು ಜೇನು. ಇದನ್ ಬಂದ್ಬಿಟ್ಟು ಎಫಿಸ್ ಫ್ಲೋರಿಯಾ ಅಂತ. ಎಫಿಸ್ ಫ್ಲೋರಿಯಾ ಅಂದ್ರೆ ಇದು ತುಂಬಾ ಸಣ್ಣದಾಗಿರುತ್ತೆ, ಮತ್ತೆ ಇದರಿಂದ ಏನ್ ಅಂತ ಜೇನು ಸಿಗಲ್ಲ, ಆದ್ರೆ ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದು ಏನಂದ್ರೆ ಇದು ಒಂದೇ ಒಂದ್ ಕಟ್ಟೆ ಇರುತ್ತೆ, ಇದು ಏನು ಜಾಸ್ತಿ ಕಟ್ಟಿರಲ್ಲ, ಒಂದೇ ಒಂದ್ ಕಟ್ಟುತ್ತೆ. ಇದರಿಂದ ನಮಗೆ 1 kg ಸಿಗ್ಬೋದು ಜಾಸ್ತಿ ಅಂದ್ರೆ, ಮತ್ತೆ ಜಾಸ್ತಿ ಹಾರಾಡೋದು ಇಲ್ಲ. ಇದು 1/2 km. ಇದು ಎಲ್ಲೆಲ್ಲಿ ಕಟ್ಟುತ್ತೆ, ಬುಷಿ ಟೈಪ್ ಅಂತ ಏನ್ ಹೇಳ್ತೀವಿ ಪೊದೆಗಳಲ್ಲಿ, ಸಣ್ಣ ಸಣ್ಣ ರೆಂಬೆಗಳು ಇಂಥದ್ರಲ್ಲಿ ಸಣ್ಣದಾಗಿ ಕಟ್ಕೊಂಡು ಫ್ಯಾಮಿಲಿನ ಇದು ಮಾಡ್ಕೊಂಡು ಹೋಗಿರುತ್ತೆ. ಇದು ಹೊರಗಡೆ ಹೋಗಿ ಮಕರಂದ, ಪರಾಗ ಏನೇನ್ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಬರುತ್ತೆ. ಇದು ಎಫಿಸ್ ಫ್ಲೋರಿಯಾ. ಎಫಿಸ್ ಫ್ಲೋರಿಯಾ ಅಂತ ಇವು 4 ಎಫಿಸ್ ಇದ್ರಲ್ಲಿ ಬರುವಂತದ್ದು. ಇದು ಬಿಟ್ಟು ಇನ್ನೊಂದಿದೆ ನಸಿರು ಜೇನು ಅಥವಾ ರಾಳ ಜೇನು, ಮುಜೆಂಟಿಸ್ ಜೇನು ಅಂತಾನು ಕೂಡ ಕರೀತಾರೆ. ಇದನ್ನ ಟ್ರೈಗೋನಾ ಇರಿಡಿಪೆನಿಸ್ ಅಂತ ಕರೀತಾರೆ, ಮಿಶ್ರ ಜೇನು ಅಂತ ಕರೀತಾರೆ, ಅಥವಾ ಮುಜೆಂಟಿ ಜೇನು. ಇದು ಕೇಳಿರ್ಬೋದು ನೀವು, ತುಂಬಾನೇ ಇದೆ ಔಷಧೀಯ ಗುಣ ಇದ್ರಲ್ಲಿ. ಇದು ಜಾಸ್ತಿ ಬರದೇ ಇಲ್ಲ, ಅದಾದ್ರೂ ಅಟ್ಲೀಸ್ಟ್ 1 kg ಸಿಗ್ತದೆ ನಮಗೆ ಫ್ಲೋರಿಯಾದು. ಇದ್ರದ್ದು ಏನಂದ್ರೆ 100 g 200 g ಅಷ್ಟೇ. ಆಮೇಲೆ ಗೂಡುನು ಕೂಡ ಸಣ್ಣದಿರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಮಣ್ಣು ಮತ್ತೆ ಇನ್ನೊಂದು ಮೇಣ ತರ ಅದನ್ನ ಉಪಯೋಗ ಮಾಡಿಕೊಂಡು ಅದು ಗೂಡು ಕಟ್ಕೊಂಡಿರುತ್ತೆ, ಮಣ್ಣಲ್ಲಿ ಕಟ್ಕೊಂಡಿರುತ್ತೆ. ಅದ್ರ ಡಬ್ಬ ಕೂಡ ತುಂಬಾ ಸಣ್ಣದಿರುತ್ತೆ. ಇವೆಲ್ಲ ಏನಂದ್ರೆ ಕಚ್ಚುತ್ತವ, ಇದಕ್ಕೆ ಚುಚ್ಚಂತದ್ದು ಮುಳ್ಳಿರಲ್ಲ. ಇದೇನ್ ಚುಚ್ಚಲ್ಲ, ಇದು ಜಸ್ಟ್ ಸ್ವಲ್ಪ ಬಂದ್ರೆ ಏನಾದ್ರು ನಮ್ಗೆ ಇರುವೆ ಇದ್ದಂಗ ಆಗುತ್ತೆ. ಇದ್ರದ್ದು ಔಷಧೀಯ ಗುಣ ಜಾಸ್ತಿನೇ ಇದೆ ಇದರಲ್ಲಿ. ಕೊಂಡಿರಹಿತ ಜೇನು ಅಂತ ಕರೀತಾರೆ. ಮುಖ್ಯವಾಗಿ ನಾವು ಎಪಿಸ್ ತೆರನ ಇಂಡಿಕವನ್ನ ಬಳಸ್ತಾ ಇದ್ದೀವಿ, ನಮ್ಮ ಭಾರತೀಯ ತುಡುವೆ ಜೇನನ್ನೇ ನಾವು ಹೆಚ್ಚು ಬಳಸುವಂಥದ್ದು. ಈ ಜೇನು ಕುಟುಂಬದ ಬಗ್ಗೆ ಬಹಳಷ್ಟು ಕೇಳಿದೀವಿ. ಇವೆಲ್ಲ ಬಹಳ ಹೊಂದಾಣಿಕೆಯಿಂದ ಕುಟುಂಬದಲ್ಲಿ ಕೆಲಸ ಮಾಡಿಕೊಂಡು ಸಾಮರಸ್ಯದಿಂದ ಇರ್ತವೆ ಅಂತಂದು. ಇದರಲ್ಲಿರುವಂತ ಕುಟುಂಬದ ಸದಸ್ಯರು ಯಾರ್ಯಾರು, ಇದ್ರ ಬಗ್ಗೆ ಏನೇನು ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಗೆ ಗೊತ್ತಿರೋ ಹಂಗೆ ಎಲ್ಲಾರು ಹೇಳ್ತಾರೆ ಮನುಷ್ಯ ಜೀವನ ಜೇನು ನೊಣಗಳ ತರ ಇರ್ಬೇಕಂತ ಹೇಳಿ. ಅವು ಸಂಘ ಜೀವಿ ಆಗಿರ್ತಾವ, ಸಹಬಾಳ್ವೆಯನ್ನು ಕೂಡ ಮಾಡ್ತಾವ. 3 ಇರ್ತಾವ ಅದ್ರೊಳಗೆ, ಆ ಮೂರನ್ನು ಕೂಡ ಒಟ್ಟಿಗೆ ಇದ್ದು ಒಂದಕ್ಕೊಂದು ತ್ಯಾಗ ಮಾಡಿಕೊಂಡು ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಆರಾಮಾಗಿ ಗೂಡನ್ನ ಕಟ್ಕೊಂಡು ಅದು ಸಂತತಿನ ಮುಂದೆ ಮುಂದೆ ತಗೊಂಡು ಹೋಗ್ತಿರ್ತಾವ. ಯಾವ್ಯಾವ ಸದಸ್ಯರವರು ಇದ್ರಲ್ಲಿ? ಯಾವುದು ಅಂದ್ರೆ ರಾಣಿ ಜೇನು ಅನ್ನೋದು ಅದು ಒಂದೇ ಒಂದಿರುತ್ತೆ. ಅದು ಬಿಟ್ರೆ ಕೆಲಸಗಾರ ನೋಣ, ವರ್ಕರ್ ಅಂತ ಹೇಳ್ತಾರೆ, ಅದು ನಮಗೆ 1000 ಇದ್ರಲ್ಲಿ ಇರುತ್ತೆ. ನೀವು ಎಷ್ಟಾರು ನೋಡ್ಬೋದು, 2000 ಹಿಡಿದು 100,000 ತನಕ ಇರುತ್ತೆ. ಆಮೇಲೆ ಅದು ಬಿಟ್ರೆ ಗಂಡು ಜೇನು ನೋಣ, ಇವು 3 ಇರ್ತಾವ. ಇದು ಹೆಂಗೆ ಅಂದ್ರೆ ನಮ್ದು ರಾಣಿ ಜೇನು ಒಂದೇ ಒಂದಿರುತ್ತೆ, ಅದು ಇಡೀ ಗೂಡಿಗೆ ಒಂದು, ಅದು ಬರೀ ಮೊಟ್ಟೆ ಇಡೋದಷ್ಟೇ. ಹೊರಗಡೆ ಹೋಗಿ ಮಿಲನ ಮಾಡ್ಕೊಂಡು ಬಂದು ಮೊಟ್ಟೆ ಇಡುತ್ತೆ, ಸಂತಾನೋತ್ಪತ್ತಿ ಇರುತ್ತೆ. ಅದು ದಿನಕ್ಕೆ 1-2 ಸಾವಿರದಷ್ಟು ಕೂಡ ಮೊಟ್ಟೆಗಳನ್ನ ಇಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದಾದ್ಮೇಲೆ ಗಂಡು ನೊಣ ಏನಿದೆ 100 ಅಷ್ಟೇ ಇರುತ್ತೆ ಅವು ಗೂಡೊಳಗೆ. ಯಾವಾಗ ಸಂತಾನಕ್ಕೆ ಬೇಕಾಗಿರುತ್ತೆ ಆವಾಗ ಈ ವಾಣಿಜ್ಯನ ಇದ್ರ ಜೊತೆ ಸಂಪರ್ಕ ಹೊಂದುತ್ತೆ. ಸಂಪರ್ಕ ಹೊಂದಿದಾಗ ಏನಾಗುತ್ತೆ, ಆ ಗಂಡು ನೊಣ ಸತ್ತೋಗ್ಬಿಡುತ್ತೆ, ಉಳಿದಿದ್ದು ಇರುತ್ತೆ. ಉಳಿದಿದ್ದಾಗ ಏನ್ ಮಾಡುತ್ತೆ ಈ ಕೆಲಸಗಾರ ನೊಣ, ಅದನ್ನ ಎಲ್ಲ ಹೊರಗಡೆ ತೆಗೆದು ಬಿಸಾಕ್ಬಿಡುತ್ತೆ. ಯಾಕಂದ್ರೆ ಅವು ತುಂಬಾ ತಿಂತಿರ್ತಾವ, ಏನೇ ಕಾರ್ಯನೂ ಮಾಡಲ್ಲ, ತರದು ಇಲ್ಲ ಹೊರಗಡೆ. ಅದನ್ನ ನಾವು ಮನುಷ್ಯ ಜೊತೆಗೆ ಏನಾರು ಹೋಲಿಸ್ಕೊಬಿಟ್ರೆ ಅಂದ್ರೆ ಸೋಮಾರಿ ಜೇನು ಅಂತ. ಆದ್ರೆ ಕೆಲಸಗಾರ ನೊಣ ಏನಿದೆ ಅದು ತುಂಬಾನೇ ಕೆಲಸ ಮಾಡ್ತಿರುತ್ತೆ. ಅದಕ್ಕೆ ಅದರದೇ ಒಂದು ಇದಿರುತ್ತೆ, ದಿನ ದಿವಸಗಳು 21 ದಿನ ಅದು ಹೊರಗಡೆ ಬಂದ್ಬಿಡತ್ತೆ. ಅದೇ ಗಂಡು ನೊಣ 24 ದಿನ ತಗೊಳತ್ತೆ. ಪ್ರಾಣಿದೇನಿದೆ ಅದು 16 ದಿನದಲ್ಲೂ ಹೊರಗಡೆ ಬಂದ್ಬಿಡತ್ತೆ. ಈ 21 ದಿನ ಆದ್ಮೇಲೆ ಬಂದ ತಕ್ಷಣ ಇದೇನ್ ಮಾಡುತ್ತೆ, ಒಂದು 2 ತಿಂಗಳು ತನಕ ಇರುತ್ತೆ, ಒಂದು 6 ವಾರ ತನಕ ಇರುತ್ತೆ. ಅದರಲ್ಲಿ ಒಂದೊಂದು ಒಂದೊಂದು ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಈಗ ಆಹಾರ ತಗೊಂಡ್ ಬರೋದು ಅದೇ ಇರುತ್ತೆ, ಅದರಿಂದ ಈ ಸ್ವಚ್ಛ ಮಾಡೋದು ಒಳಗಡೆ ಎಲ್ಲ, ಮತ್ತೆ ಅದರದ್ದು ಕೂಡೆಲ್ಲ ಕಟ್ಟೋದು, ಏರಿಗಳದ್ದು ಕಟ್ಟೋದು ಇರುತ್ತೆ, ಅದು ಮಾಡುತ್ತೆ. ಮತ್ತೆ ಯಾವ್ದಾದ್ರು ಹೊರಗಡೆಯಿಂದ ಬಂದಿದ್ದು ಎಲ್ಲದನ್ನು ಸಂರಕ್ಷಣೆ ಕೂಡ ಇದನ್ನ ಮಾಡುತ್ತೆ. ಗೂಡೆಲ್ಲ ಕ್ಲೀನ್ ಮಾಡೋದು, ಮತ್ತೆ ರಾಣಿ ಜೇನಿಗೆ ತಿನ್ಸೋದು, ಮರಿ ಹುಳುಗಳಿಗೆ ತಿನ್ಸೋದು, ಎಲ್ಲಾ ರೀತಿ ಕಾರ್ಯನು ಕೂಡ ಇದು ಮಾಡುತ್ತೆ. ಆದ್ರೆ ಇದರಲ್ಲಿ ಮೊಟ್ಟೆ ಇಡೋದು ಬರೀ ರಾಣಿ ಜೇನು, ಈ ಕೆಲಸಗಾರನು ಹೆಣ್ಣನೇ. ಆದ್ರೆ ಕೆಲಸಗಾರ ಹೆಣ್ಣು ಅದು ಮೊಟ್ಟೆ ಇಡಲ್ಲ. ಇವು ಮುಖ್ಯವಾಗಿ ಜೇನು ಕುಟುಂಬದ ಸದಸ್ಯರು. ಈ ಜೇನು ಕೃಷಿಯನ್ನ ಪ್ರಾರಂಭ ಮಾಡೋದಕ್ಕೆ ನಮಗೆ ಏನೇನು ಉಪಕರಣಗಳು ಬೇಕಾಗ್ತವೆ ಅಂತ? ಜೇನು ಕೃಷಿನ ಪ್ರಾರಂಭ ಮಾಡೋದಕ್ಕೆ ಉಪಕರಣಗಳು ಏನ್ ಬೇಕಾಗುತ್ತೆ ಅಂದ್ರೆ, ಮೊದಲನೇದಾಗಿ ಜೇನು ಪೆಟ್ಟಿಗೆ, ಬಹಳ ಮುಖ್ಯ. ಜೇನು ಪೆಟ್ಟಿಗೆ ಅನ್ನೋದು ಬೇಕಾಗುತ್ತೆ. ಜೇನು ಪೆಟ್ಟಿಗೆ ಈ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಏನಿದೆ ಅಲ್ಲಿಂದ ಸಿಗ್ತಿದೆ. ಅಲ್ಲಿ ಏನ್ ಸಬ್ಸಿಡಿ ಅಂತ ಏನಿರ್ತಾರೆ ಅದರ ಮೇಲೆ ಕೊಡ್ತಿದಾರ, ನೀವು ಅಲ್ಲಿ ಬೇಕಂದ್ರೆ ಹೋಗಿ ತಗೋಬಹುದು. ಜೇನು ಪೆಟ್ಟಿಗೆ ನ್ಯೂಟನ್ ರೂಪಿತ ISI ಇರುತ್ತೆ. ಜೇನು ಪೆಟ್ಟಿಗೆಲಿ 2 ತರ ಇರುತ್ತೆ, ಒಂದು ಸಂಸಾರ ಕೋಣೆ, ಇನ್ನೊಂದು ಜೇನು ಶೇಖರಣೆ ಕೋಣೆ ಅಂತ ಇರುತ್ತೆ. ಆಮೇಲೆ ಸ್ಟ್ಯಾಂಡ್ ಒಂದು ಬೇಕು, ಅದ್ರ ಮೇಲೇನೆ ನಾವು ಅದನ್ನ ಇಡಬೇಕು. ಆಮೇಲೆ ಹೈ ಟೂಲ್ಸ್, ಟೂಲ್ಸ್ ಅಂದ್ರೆ ಅದು ಎಲ್ಲ ಉಪಕರಣ ಮಾಡ್ಕೊಳ್ಳೋದಿಕ್ಕೆ, ಅಡಿ ಮನೆ ಸ್ವಚ್ಛ ಮಾಡ್ಬೇಕು ಅಂದ್ರೆ ತೆಗಿಬೇಕಂದ್ರೆ ಇದಕ್ಕೆಲ್ಲ ಇದು ಬೇಕಾಗುತ್ತೆ, ಉಪಕರಣಗಳು. ಆಮೇಲೆ ಹೊಗೆ ತಿದಿ, ಹೊಗೆ ತಿದಿ ಅಂದ್ರೆ ಸ್ಮೋಕರ್, ಅದು ನಾವು ಬಿಟ್ಟಾಗ ಅದೆಲ್ಲ ಡಿಸ್ಟರ್ಬ್ ಹೊರಗಡೆ ಬರಬಾರ್ದು. ನಾವೇನಾದ್ರು ತೆಗೆದು ನೋಡ್ಬೇಕಂದಾಗ ಅದನ್ನ ಬಿಟ್ಟರೆ ಅದು ಎಲ್ಲ ಶಾಂತವಾಗಿರುತ್ತೆ ಒಂದ್ ಸ್ವಲ್ಪ. ಮತ್ತೆ ಮುಚ್ಚಳ ತೆಗೆಯುವ ಚಾಕು ಅಂತ ಹೇಳ್ತಾರೆ. ಆಮೇಲೆ ಗ್ಲೌಸ್, ಕೈ ಚೀಲಗಳು ಹಾಕೋಬೇಕು, ಕೈ ಕವಚ, ಮತ್ತೆ ಮುಖ ಕವಸನು ಹಾಕೋಬೇಕಾಗುತ್ತೆ. ರಾಣಿ ತಡೆಗೇಟು, ರಾಣಿ ಪಂಜರ, ಆಮೇಲೆ ಮೇಣದ ಹಾಳೆಗಳು, ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಜೇನು ತೆಗೆಯುವ ಯಂತ್ರ, ಇದಿಷ್ಟು ಉಪಕರಣಗಳು ಬೇಕಾಗುತ್ತೆ. ಜೇನು ಕೃಷಿಯನ್ನ ಪ್ರಾರಂಭಿಸುವ ಬಗೆ ಹೇಗೆ ಅಂತೀರಿ? ಜೇನು ಸಾಕಣೆ ಮಾಡ್ಬೇಕಂದ್ರೆ ಈ ತರ ಜೇನು ಪೆಟ್ಟಿಗೆ ಇವೆಲ್ಲನೂ ಕೂಡ ತಗೊಂಡ್ಬರ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕಂದ್ರೆ ಜೇನು ನೊಣಗಳದ್ದು ಸ್ವಭಾವ ಏನು ಅದನ್ನ ತಿಳ್ಕೊಬೇಕು, ಮತ್ತೆ ಯಾವ್ಯಾವ್ದು ಉಪಕರಣಗಳು ಬೇಕು ಅವನ್ನೆಲ್ಲ ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಅದ್ರ ಸಸ್ಯಗಳು ಯಾವ್ಯಾವು ಅವಕ್ಕೆ ಉಪಯೋಗ ಅಂತ ಸಸ್ಯಗಳು ಇರ್ತವೆ, ನಮಗೆ ವರ್ಷ ಪೂರ್ತಿ ಸಿಗೋ ಅಂತದ್ದು, ಅದರಿಂದ ಮಕರಂದ ಅಥವಾ ಪರಾಗಗಳು ಸಿಗೋ ಅಂತದ್ದು ಇಂಥವನ್ನ ತಗೋಬೇಕಾಗುತ್ತೆ. ಮತ್ತೆ ನ್ಯೂಟನ್, ISI ಈ ತರ ಪೆಟ್ಟಿಗೆಗಳನ್ನ ಯೂಸ್ ಮಾಡ್ಬೇಕು. ಇದ್ರದ್ದು 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಮಗೆ ಹೂವುಗಳು ಸಿಗ್ಬೇಕು. ಮತ್ತೆ ಬಿಸಿಲು ನೆರಳು ಇವೆಲ್ಲ ಕೂಡ ಅದಕ್ಕೆ ಸಂರಕ್ಷಣೆಯಾಗಿ ಇರಬೇಕಾಗುತ್ತೆ. ನಾವು ಕೆಲವುದ್ರಲ್ಲಿ ಸ್ಥಳ ಸೆಲೆಕ್ಟ್ ಮಾಡ್ಕೋಬೇಕಂದ್ರೂ ನೋಡ್ಬೇಕಾಗುತ್ತೆ, ಅದು ನೀರೆಲ್ಲ ಇರಬೇಕು, ಬೆಂಕಿಯಿಂದ ಇದರಿಂದ ಎಲ್ಲ ದೂರ ಇರಬೇಕು, ಪ್ರಾಣಿಗಳಿಂದ ದೂರ ಇರಬೇಕು. ಈ ತರ ಒಟ್ಟಾರೆ ನಾವೆಲ್ಲ ಹೊಂದಿಸ್ಕೊಂಡು ಆಮೇಲೆ ಕುಟುಂಬವನ್ನ ತಂದು ಇಟ್ಕೋಬೇಕಾಗುತ್ತೆ, ಕುಟುಂಬವನ್ನ ತಂದು ಇಟ್ಕೋಬೇಕು. ಅದಾದ್ಮೇಲೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು, ಇನ್ನೊಂದು ಜೇನು ಪೆಟ್ಟಿಗೆ ತಗೊಬರ್ಬೇಕು, ಇದರಿಂದ ತಗೊಂಡ್ಬೇಕು, ಅದಕ್ಕೆ ಸ್ವಲ್ಪ ಹಾಕೋಬೇಕು, ಅಲ್ಲಿಂದ ಹಂಗೆ ಪಾಪ್ಯುಲೇಷನ್ ಏನಿದೆ ಅದ್ರ ಸಂತತಿನ ಹಂಗೆ ಜಾಸ್ತಿ ಜಾಸ್ತಿ ಮಾಡ್ಕೊಂತ ಇಡೀ ಇದಕ್ಕೆ ಮಾಡ್ಕೋಬೇಕು. ನಾವು ಮೊದಲನೇ ಸಲ ಬಂದಾಗ ಒಂದು 5 ಕುಟುಂಬ ತಂದು ಇಟ್ಕೊಂಡ್ರೆ ಆಮೇಲೆ ಒಂದ್ 25ರ ತನಕ ಒಂದ್ 50ರ ತನಕ ಹೋಗಿ ಜಾಸ್ತಿ ಮಾಡ್ಕೊಂಡು ಅಂದ್ರೆ ಇದು ನಿಮಗೆ ಬೇಕಂದ್ರೆ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು, ಅದ್ರ ಸ್ವಭಾವ ಏನ್ ನೋಡ್ಕೋಬೇಕು ಫಸ್ಟ್. ಈಗ ನಾ ಹಾಗೆ ಹೇಳದ್ನಲ್ಲ, ಎಫಿಸ್ ಮೆಲಿಫೆರಾ, ಎಫಿಸ್ ಇಂಡಿಕಾ ಇವಾದ್ರೆ ನಾವು ಮಾಡ್ಕೋಬೋದಲ್ಲ, ಹೆಜ್ಜೇನು ಅಥವಾ ಇವಕ್ಕೆಲ್ಲ ಹೋಗಿ ಕೈ ಹಾಕಿದ್ರೆ ಬಹಳ ಕಷ್ಟ. ಅದಕ್ಕೆ ಇಂಥ ಶಾಂತ ಸ್ವಭಾವ ಇರೋದು ಇದ್ರಲ್ಲೇ ನೋಡ್ಕೊಂಡು. ಇನ್ನೊಂದು ಪೌಡರ್, ಪರ್ಫ್ಯೂಮ್ ಇವನ್ನೆಲ್ಲ ಹಾಕೊಂಡು ಹೋಗ್ಬಾರ್ದು. ನೀವು ಅದನ್ನ ನೀವು ಮ್ಯಾನೇಜ್ ಮಾಡ್ತೀವಿ ಅಂದಾಗ ಅದನ್ನೆಲ್ಲ ಹಾಕೊಂಡೋದಾಗ ಅವು ಜಾಸ್ತಿ ಬರ್ದ್ ಬಿಡ್ತಾವ, ಉದ್ರೇಕ ಉದ್ರೇಕ ಆಗಿ ನಮಗೆಲ್ಲ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾವ. ಈ ತರ ಇರುತ್ತೆ. ಅಂದ್ರೆ ನಾವು ಈ ಜೇನು ಕುಟುಂಬಗಳನ್ನ ಸ್ವಾಭಾವಿಕವಾಗಿ ತಗೋಬಹುದು ಅಥವಾ ಮಾರಾಟಕ್ಕೂ ಸಿಗ್ತಾವ ಅವು? ಮಾರಾಟಕ್ಕೂ ಸಿಗುತ್ತೆ, ಮಾರಾಟಕ್ಕೆ ಈ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಿಗುತ್ತೆ ನಿಮಗೆ. ಬೇರೆ ರೈತರು ಯಾರಾದರೂ ಮಾಡ್ತಾ ಇದ್ದಾರೆ? ರೈತರುಗಳು ಮಾಡ್ತಿದ್ದಾರೆ ಕೆಲವು, ಸೋಮರ್ಪೇಟೆಯಲ್ಲಿ, ಇಲ್ಲಿ ಮಡಿಕೇರಿಯಲ್ಲಿ ಕೂಡ ಮಾಡ್ತಿದ್ದಾರೆ. ಮತ್ತೆ ಸ್ವಾಭಾವಿಕವಾಗೂ ಸಿಗ್ತವೆ ಕೆಲವು? ಹಾ, ಸ್ವಾಭಾವಿಕವಾಗಿ ಸಿಗ್ಬೇಕಂದ್ರೆ ಅದೇ ನೀವು ಅದರದ್ದು ಜ್ಞಾನ ಜಾಸ್ತಿನೇ ತಿಳ್ಕೋಬೇಕು, ಇಲ್ಲ ಅಂದ್ರೆ ಸುಮ್ಮನೆ ತಗೊಂಡು ಬರೋದಕ್ಕೆ. ಇನ್ನು ಈ ಜೇನು ಕುಟುಂಬಗಳ ನಿರ್ವಹಣೆ ಕಡೆಗೆ ಬಂದರೆ, ಮಳೆಗಾಲದಲ್ಲಿ ಅವಕ್ಕೆ ಪರಾಗ ಮಕರಂದ ಇದೆಲ್ಲ ಸಿಗೋದು ಬಹಳ ಕಷ್ಟ. ಹೌದು ಸರ್. ಅಂಥ ಸಂದರ್ಭದಲ್ಲಿ ಆಹಾರಕ್ಕೆ ಅವಕ್ಕೆ ಬಹಳ ತೊಂದರೆ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತೀರಿ? ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಸಕ್ಕರೆ ನೀರನ್ನ ಕೊಡಬೇಕಾಗುತ್ತೆ. ಆರ್ಟಿಫಿಷಿಯಲ್ ಆಗಿ ಏನಿದೆ ಅದನ್ನು ನೀವು ಹೊರಗಡೆಯಿಂದನೇ ಸಕ್ಕರೆ ನೀರು ಕೊಡಬೇಕು. ಅದ್ರ ಜೊತೆಗೆ ಪರಾಗನು ಕೂಡ ಸ್ವಲ್ಪ ಕೊಡಬೇಕಾಗತ್ತೆ. ಆ ಟೈಮಲ್ಲಿ ಅವು ಹೊರಗಡೆ ಇರಲ್ಲ. ಇನ್ನೊಂದೇನಂದ್ರೆ ಅವು ಸ್ಟೋರು ಕೂಡ ಮಾಡ್ಕೊಂಡಿರ್ತವೆ. ನೀವು ಅದನ್ನ ಏನ್ ಮಾಡ್ಬೇಕಂದ್ರೆ ಪರಿವೀಕ್ಷಣೆ ಮಾಡ್ತಾ ಇರ್ಬೇಕು. ಪರಿವೀಕ್ಷಣೆ ಅಂತ ಅಂದ್ರೆ ಹೋಗಿ ರ್ಯಾಂಡಮ್ ಆಗಿ ಚೆಕ್ ಮಾಡೋದು, ಯಾವೆಲ್ಲದ್ರಲ್ಲೂ ಇದೆಯಾ ಇದ್ರಲ್ಲಿ ಇಲ್ಲ ಅಂತ ಹೇಳಿ ನೋಡೋದು. ಹಾಗೆ ಯಾವ್ದ್ರಲ್ಲಿಲ್ಲ ಅದರಲ್ಲಿ ಹೋಗ್ಬಿಟ್ಟು ಆಹಾರ ಕೊಡ್ಬೇಕಾಗುತ್ತೆ. ಆಮೇಲೆ ಜಾಸ್ತಿ ಹಾಕ್ತಿದ್ರೆ ಕಾಲೋನಿ, ಅದನ್ನ ಮತ್ತೆ ಬೇರೆದಕ್ಕೆ ಶಿಫ್ಟ್ ಮಾಡ್ಕೋಬೇಕು, ಪಾಲ್ ಮಾಡ್ಬೇಕು. ಹಾ, ಪಾಲ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಮತ್ತೆ ರಾಣಿ ದುಂಬಿ ಏನಿದೆ ಅದು ಮೊಟ್ಟೆ ಜಾಸ್ತಿ ಇಡ್ತಿದ್ಯಾ ಕಡಿಮೆ ಇಡ್ತಿದ್ಯಾ ಇವನು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಾರೆ ತರಬೇತಿ ತಗೊಳ್ಳೋದು ಬಹಳ ಮುಖ್ಯ. ತರಬೇತಿ ಬೇಕೇ ಬೇಕಾಗುತ್ತೆ. ಈ ಜೇನುಗಳಿಗೆ ಅನುಕೂಲಕರವಾದಂತ ಆಹಾರದ ಬೆಳೆಗಳು ಅಂದ್ರೆ ಜೇನು ಕುಟುಂಬಗಳಿಗೆ ಆಹಾರವನ್ನು ಒದಗಿಸುವಂತ ಬೆಳೆಗಳು ಯಾವ್ಯಾವ ಅಂತಾರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರೋವಂಥವು? ಕೊಡಗು ಜಿಲ್ಲೆಯಲ್ಲಿ ಸರ್ ಇಲ್ಲಿ ಬಾಳೆ ಸ್ವಲ್ಪ ಬೆಳೀತಾರೆ. ಬಾಳೆ ಇದರಿಂದ ನಮಗೆ ಜಾಸ್ತಿ ಪರಾಗ ಅಥವಾ ಮಕರಂದ ಸಿಕ್ಕೆ ಸಿಗ್ತಾವ. ಅದರಿಂದ ಬಾಳೆ ಒಂದು ಕೊಡಬೇಕಾಗುತ್ತೆ. ಮತ್ತೆ ಕಿತ್ಲೆ, ಕಿತ್ಲೆ ಹಣ್ಣು ಗ್ರೂಪಿಗೆ ಯಾವ್ಯಾವ ಬರ್ತಾವ, ಕಿತ್ಲೆ ಹಣ್ಣು, ನಿಂಬೆ, ಚಕೋತ, ಗಜನಿಂಬೆ ಏನೇನಿದೆ ಇವೆಲ್ಲನೂ ಕೂಡ ಪರಾಗ ಮತ್ತೆ ಮಕರಂದ ಎರಡೂ ಕೂಡ ಸಿಗ್ತಾವ. ಇಂಥದ್ರಿಂದ ಕೂಡ ಅದು ಕಲೆಕ್ಟ್ ಮಾಡ್ಕೊಳತ್ತೆ. ಅದು ಬಿಟ್ರೆ ಬೆರ್ರಿ ಬೆಳೆಗಳಂತ ಬರ್ತಾವ ಇಲ್ಲಿ, ಯಾವುದು ಆ ತರದಿಲ್ಲ ಅನ್ಸುತ್ತೆ. ಸ್ಟ್ರಾಬೆರ್ರಿ, ರಸ್ಬೆರ್ರಿ ಆತರ ಅದರಲ್ಲೂ ಕೂಡ ಸಿಗುತ್ತೆ. ಅದ್ ಬಿಟ್ರೆ ಕಾಫಿ ಮಾರ್ಚ್, ಏಪ್ರಿಲ್, ಫೆಬ್ರವರಿ ಟೈಪ್ ಅಲ್ಲಿ ನಮಗೆ ಒಂದ್ ಸ್ವಲ್ಪ ಅಲ್ಲಿ ಹೂ ಅರಳಿರುತ್ತೆ, ಆಗ ಸಿಗುತ್ತೆ. ಅದ್ ಬಿಟ್ರೆ ಅಡಿಕೆ, ತೆಂಗು, ಮತ್ತೆ ಏಲಕ್ಕಿನೂ ಇದೆ. ಏಲಕ್ಕಿ ಕೂಡ ಅದರಿಂದ ಮಕರಂದ ಮತ್ತೆ ಇದು ಪರಾಗನ ಉಪಯೋಗಿಸ್ಕೊಳ್ತಾವ. ಕೆಲವು ಕಡೆ ಈ ರಬ್ಬರ್, ರಬ್ಬರ್ ಅಲ್ಲೂ ಕೂಡ ಸಿಗುತ್ತೆ. ಮತ್ತೆ ಹಣ್ಣು ಬೆಳೆಗಳಲ್ಲೂ ಕೂಡ ತರಕಾರಿಲಲ್ಲೂ ಸಿಗುತ್ತೆ. ಈಗ ಇಲ್ಲೆಲ್ಲೇ ಬೆಣ್ಣೆ ಹಣ್ಣು ಇದೆಲ್ಲ ಜಾಸ್ತಿ ಬೆಳೀತಾರೆ. ಕಲ್ಲಂಗಡಿ ಹಣ್ಣು ಇರ್ಬೋದು, ಫ್ಯಾಷನ್ ಅಥವಾ ಸೇಬು, ಇಂಥವೆಲ್ಲ, ಸೌತೆಕಾಯಿ ಇಂಥದ್ರಲ್ಲೆಲ್ಲಾನು ಕೂಡ ತರಕಾರಿಗಳಲ್ಲೂ ಕೂಡ ಇದಕ್ಕೆ ಜಾಸ್ತಿ ಮಕರಂದ. ಕುಂಬಳ ಜಾತಿಯ ತರಕಾರಿ ಇವೆಲ್ಲ ಆಹಾರದ ಬೆಳೆಗಳು ಅಂತ ನಾವು ಹೇಳಬಹುದು. ಜೇನು ಕುಟುಂಬಗಳಿಗೆ ತೊಂದರೆ ಕೊಡುವಂತ ಕೀಟಗಳು ಯಾವ್ಯಾವ ಅಂತೀರಿ? ಮೊದಲನೇದಾಗಿ ಈ ಕಡ್ಜ ಅನ್ನೋದೊಂದು ಬರುತ್ತೆ, ಅದಕ್ಕೆ ಹೋಗಿ ಅಟ್ಯಾಕ್ ಮಾಡ್ಕೊಳಂತೆ. ಅಂದ್ರೆ ಹುಳುಗಳನ್ನ ಎತ್ಕೊಂಡು ಹೋಗುತ್ತೆ. ಆ ತರನು ಮಾಡುತ್ತೆ. ಇನ್ನೊಂದು ಬಂದ್ಬಿಟ್ಟು ಮೇಣದ ಪತಂಗ, ವ್ಯಾಕ್ಸ್ ಮಾತ್ಗಳು ಅಂತ ಹೇಳ್ತೀವಿ. ಇವೇನ್ ಮಾಡ್ತಾವ ಅಂದ್ರೆ ಅದರದ್ದು ಮೇಣ ಎಲ್ಲಾನು ಎತ್ಕೊಂತ ಬಿಡುತ್ತೆ. ಅದರಿಂದ ಅದಕ್ಕೆ ಮೇಣ ಇಲ್ಲ ಅಂದ್ರೆ ಅವ್ದು ಗೂಡೆ ಇಲ್ದಂಗಾಗುತ್ತೆ, ಅವ್ದೆಲ್ಲ ಇದ್ ಮಾಡುತ್ತೆ, ಹಾನಿ ಆಗುತ್ತೆ. ಮತ್ತೆ ಜೇನಿನ ಹೇನು, ಚೇಳು ಅವೆಲ್ಲ ಒಂದ್ ಸ್ವಲ್ಪ ಇರುತ್ತೆ. ಅದಕ್ಕೆಲ್ಲ ಏನಂದ್ರೆ ಈ ಗಂಧಕ ಅಂತ ಏನ್ ಬರುತ್ತೆ ಅದನ್ನ ಧೂಳೀಕರಿಸಿದ್ರೆ ಅವನ್ನೆಲ್ಲ ಇದು ಮಾಡಬಹುದು. ಮತ್ತೆ ಈ ಇರುವೆಗಳು ಕೂಡ ಬರ್ತವೆ. ಇರುವೆಗಳು ಕೂಡ ಬರುತ್ತೆ. ಅದಕ್ಕೆ ಅಂತ ಹೇಳಿ ನಾವು ಹ್ಯಾಂಡ್ ಟ್ವೆಲ್ ಅಂತ ಹೇಳಿಬಿಟ್ಟು ಮಾಡಿರ್ತೀವಿ. ಆ ಸ್ಟ್ಯಾಂಡ್ ಏನಿರುತ್ತೆ ಅಲ್ಲಿ ಕೆಳಗಡೆ ನೀರೆಲ್ಲ ಹಾಕಿ ಒಂದು ಮೇಲಕ್ಕೆ ಬರದೇ ಇರಂಗೆ ಇದು ಮಾಡ್ತೀವಿ. ಮತ್ತೆ ರೋಗಗಳು ಏನಾದರೂ ಬರ್ತಾವ ಜೇನು ನೊಣಗಳಿಗೆ? ರೋಗಗಳು ಬರುತ್ತೆ ಸರ್. ಈ ಥೈಸಾಕ್ ಬ್ರೂಡ್ ಅಂತ ಹೇಳಿ ಅದು ಕೂಡ ಬರುತ್ತೆ. ವೈರಸ್ ರೋಗ ಅಂತ ಕೇಳಿದೀವಿ. ಅದು ಸಾಕಷ್ಟು ಈ ಮರಿ ಹುಳುಗಳಿಗೆ ಹೆಚ್ಚು ತೊಂದರೆ ಕೊಡುವಂತದ್ದು ಅಂತ. ಥೈಸಾಕ್ ಬ್ರೂಡ್ ಅಂತಂದ್ರೆ ಅದು ವೈರಲ್ ಡಿಸೀಸ್ ಇರೋದ್ರಿಂದ ಅದು ನಮ್ದು ಈ ಒಳಗಡೆ ಜೇನು ಏನಿದಾವ ಮರಿ ಹುಳುಗಳು ಇರ್ತಾವಲ್ಲ ಅವನ್ನ ಹೋಗಿ ಇದು ಮಾಡುತ್ತೆ. ಇನ್ಫೆಸ್ಟ್ರೇಷನ್ ಮಾಡಿದಾಗ ಅವು ಬಿಳಿ ಇರೋವೆಲ್ಲ ಏನಾಗ್ತಾವ ಹಳದಿ ಕಲರ್ ಹಾಗೆ ಮತ್ತೆ ಅದು ಏನಿದಾವ ಅದ್ರಲ್ಲಿ ಚೀಲದ ರೀತಿ ಸ್ಯಾಕ್ ಅಂತ ಅಂದ್ರೆ ಅದು ಒಂಥರ ಚೀಲದ ಟೈಪ್ ಹಂಗಾಗಿ ಅದರಿಂದ ಅದು ರೋಗದಿಂದ ಸಹಾಯ. ಮತ್ತೆ ನುಸಿಗಳು ಬರ್ತವೆ ಅಲ್ವೇ? ಹಾ, ಮೈಟ್ ಅಂತ ಹೇಳಿ ಅದು ಒಂದು ನುಸಿ. ಇದ್ರದ್ದು ಕೂಡ ಈ ಜೇನು ಅಲ್ಲಿ ರಾಣಿ ಜೇನದ್ದು ಮೊಟ್ಟೆ ಇಡೋದು ಕಡಿಮೆ ಆದ್ರೆ ಅವ್ರದ್ದು ಜಾಸ್ತಿ ಏನಾರು ಹಾಕ್ಬಿಟ್ರೆ ಅಲ್ಲಿ ಪಾಪ್ಯುಲೇಷನ್ ಹಿಂಗೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಅವು ಬೇರೆ ಕಡೆ ತಗೊಂಡು ಹೋಗ್ಬಿಡ್ತಾವ. ಫ್ಯಾಮಿಲಿನ ತಗೊಂಡು ಹೋಗ್ಬಿಟ್ಟಾಗ ಇಲ್ಲಿ ಇರೋದು ಏನಾಗುತ್ತೆ ಕಡಿಮೆ ಹಾಕ್ತಾ ಹೋಗ್ಬಿಡತ್ತೆ. ನಾವು ಅಂತದನ್ನ ಅವಾಗ ಅವಾಗ ಪರೀಕ್ಷೆ ಮಾಡ್ತಾ ಮಾಡ್ತಾ ಅಲ್ಲಿಗೆ ರಾಣಿ ಜೇನು ಬೇಕಂದ್ರೆ ಸಂಖ್ಯೆಗಳು ಜಾಸ್ತಿ ಇದ್ರೆ ಈ ನೊಣಗಳ ಸಂಖ್ಯೆ ಜಾಸ್ತಿ ಇದ್ರೆ ನಾವೇ ಪಾಲ್ ಮಾಡೋದು ಒಳ್ಳೇದು. ಹೌದೌದು, ಜಾಸ್ತಿ ಆದ್ರೆ ಅವಕ್ಕೆ ಹಾರನೇ ಕಡಿಮೆ ಆಗಿ ಅಂತ ಏನು ನಮಗೆ ಜೇನುತುಪ್ಪನು ಸಿಗಲ್ಲ, ಅವ್ ಪಾಪ್ಯುಲೇಷನ್ಗಳು ಉಳ್ಕೊಳ್ಳಲ್ಲ. ಅದ್ರ ಬದಲು ಅವನ್ನ ನಾವು ಪಾಲ್ ಮಾಡ್ಕೊಂತಾ ಹೋದ್ರೆ ನಮ್ ಇದ್ರದ್ದು ಸಂಖ್ಯೆ ಜಾಸ್ತಿ ಆಗುತ್ತೆ, ಅಲ್ಲಿಂದ ಮತ್ತೆ ಇನ್ನೊಂದು ಹೊಸದು ಎರಿ ಕೂಡ. ಮತ್ತೆ ಜೇನುನೊಣಗಳ ಸಂಖ್ಯೆ ಕಡಿಮೆ ಆಗಿದ್ದಾಗ ನೊಣಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕಾಗುತ್ತೆ. ಹಾ, ಹೆಚ್ಚಿಸಬೇಕು, ಬೇರೆ ಕುಟುಂಬದಿಂದ ತಗೊಬಂದು ಅಲ್ಲಿಗೆ ಹಾಕೋಬೇಕು. ಅದನ್ನು ಕೂಡ ಕ್ರಮಗಳೆಲ್ಲ ಇದಾವೆ. ಹೌದೌದು ಸರ್. ತರಬೇತಿ ಎಲ್ಲೆಲ್ಲಿ ಸಿಗುತ್ತೆ ಅಂತೀರಿ? ತರಬೇತಿ ಬಂದ್ಬಿಟ್ಟು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಸಿಗುತ್ತೆ. ಡಾಕ್ಟರ್ ಕೆಂಚಾರೆಡ್ಡಿ ಸರ್ ಅಂತ ಹೇಳಿ ಅವರು ಕೊಡ್ತಾರ ತರಬೇತಿ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಯಾವಾಗ ಯಾವಾಗ ತರಬೇತಿ ಇದೆ ಅಂತ ಹೇಳಿ ಅವ್ರಿಗೆ ಸಿಗುತ್ತೆ. ಮತ್ತೆ ಭಾಗಮಂಡಲದಲ್ಲಿ ಭಾಗಮಂಡಲದಲ್ಲಿ ನಮಗೆ ಗೊತ್ತಿರಂಗೆ ಭಾಗಮಂಡಲದಲ್ಲಿ ಇಡೀ ಕರ್ನಾಟಕದಲ್ಲಿ ಅದು ಮೊದಲನೇದು ತರಬೇತಿ ಕೇಂದ್ರ, ಜೇನು ಕೃಷಿ ತರಬೇತಿ 1946 ಆಗಿರೋದು. ಅದು ಆ ಟೈಮಲ್ಲಿ ಆಗಿರೋದು, ಈಗ ಕೂಡ ಇದೆ ಭಾಗಮಂಡಲದಲ್ಲಿ. ಅಲ್ಲೇ ರೈತ ಸಂಪರ್ಕ ಕೇಂದ್ರ ಪಕ್ಕನೇ ಇದೆ, ಅಲ್ಲಿ ಕೂಡ ತರಬೇತಿ ಕೊಡ್ತಾರೆ. ಮತ್ತೆ ಚಟ್ಟಳ್ಳಿ ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರದಲ್ಲೂ ಆಗಿಂದಾಗೆ ಕೊಡ್ತಾರೆ. ಅಲ್ಲೆಲ್ಲರೂ ಕೂಡ. ಮತ್ತೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ, ಇಷ್ಟು ಒಂದು 4-5 ಏನಿದಾವ ಎಲ್ಲ ಕಡೆನು ಕೊಡ್ತಾರೆ. ಅಂದ್ರೆ ನಮ್ಮ ರೈತ ಬಾಂಧವರು ಜನ ಕೃಷಿ ಚೆನ್ನಾಗಿ ನಾವು ಮಾಡಬೇಕು ಅಂತಂದ್ರೆ ತರಬೇತಿ ತಗೊಂಡು ಪ್ರಾರಂಭ ಮಾಡೋದು ಒಳ್ಳೇದು ಅಂತ ಹೇಳಿ. ಹೌದು, ಮತ್ತೆ ಅದೇ ಹೇಳದ್ನಲ್ಲ ಸರ್, ಈ ಇಲಾಖೆಗಳು ಏನಿದಾವ ತೋಟಗಾರಿಕೆ, ಅಲ್ಲೆಲ್ಲ ಈ ಜೇನು ಪೆಟ್ಟಿಗೆ ಎಲ್ಲ ಸಬ್ಸಿಡಿ ಮೇಲೆ ಕೊಡ್ತಿರ್ತಾರ, ಅಂತ ಕಡೆ ತಗೊಂಡು ಇವರು. ಮತ್ತೆ ಅಲ್ಲಿ ತರಬೇತಿ ಏನ್ ಕೊಡ್ತಾರಲ್ಲ ಅಲ್ಲೂ ಕೂಡ ಕೊಡ್ತಿರ್ತಾರೆ. ಈ ಪರಿಶಿಷ್ಟ ಜಾತಿ ಪಂಗಡಗಳು ಏನಿದಾರೋ ಅವರಿಗೆ ಕೂಡ ಫ್ರೀ ಆಗಿ ಟ್ರೈನಿಂಗ್ ನಡೀತಿರ್ತಾವ. ಅಲ್ಲಿ ಹೋಗಿ ಎಲ್ಲ ವಿಚಾರಿಸಿದ್ರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿನೂ ಸಿಗುತ್ತೆ, ಮತ್ತೆ ಹೇಗೆ ಬೆಳೆಸ್ಬೇಕಂತ ಗೊತ್ತಾಗುತ್ತೆ. ಅವರು ಸ್ವಾವಲಂಬಿಗಳು ಕೂಡ ಆಗ್ಬೋದು ಅವರ ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಲ್ಲಿ. ಅದರಿಂದ ಕಾಫಿ ಉತ್ಪಾದನೆ ಇದೆ, ಅದು ಕೂಡ ಜಾಸ್ತಿ ಮಾಡ್ಬೋದು. ಆತ್ಮೀಯ ರೈತ ಬಾಂಧವರೇ, ಜೇನು ಕೃಷಿ ಬಗ್ಗೆ ತಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HC ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8-8-8-4-5-2-5-9-9. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8-8-8-4-5-2-5-9-9. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇನು ಕೃಷಿಯ ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 21,750 ರೂಪಾಯಿ ಇಂದ 22,400 ರೂಪಾಯಿ, ಅರಬಿಕಾ ಚೆರಿ 12,200 ರೂಪಾಯಿಯಿಂದ 12,500 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 18,700 ರೂಪಾಯಿಯಿಂದ 18,900 ರೂಪಾಯಿ, ರೋಬೆಸ್ಟಾ ಚೆರಿ 10,900 ರೂಪಾಯಿಯಿಂದ 11,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿಕೆ ಸನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ. ಪ್ರಾಯೋಜಕರು: ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಪ್ರಾಕೃತಿಕ ವಿಕೋಪ ಎದುರಿಸುವಲ್ಲಿ ತಕಡುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮಡಿಕೇರಿನ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಇಂದು ನಡೆದು ಮೈಸೂರು ಆಡಳಿತ ತರಬೇತಿ ಸಂಸ್ಥೆನ ವಿಕೋಪ ನಿರ್ವಹಣಾ ಕೇಂದ್ರದ ಬೋಧಕರಾದ ಡಾಕ್ಟರ್ ಪರಮೇಶ್ವರ್ ಜಿಆರ್ ಅವು ಮಾಹಿತಿ ನೀಡಿ ಹವಾಮಾನ ಇಲಾಖೆ ಕಾಲಕಾಲಕ್ಕೆ ಹೊರಡಿಸುವ ಮುನ್ಸೂಚನೆ ಮಾಹಿತಿನ ಸಾರ್ವಜನಿಕರಿಗೆ ತಿಳಿಸಿದೆ. ಪ್ರಾಕೃತಿಕ ವಿಕೋಪನ ತಡೆಯಕ್ಕೂ ಜಿಲ್ಲಾ ಹಂಗೆ ತಾಲೂಕು ಮಟ್ಟದಲ್ಲಿ ಸಹಾಯವಾಣಿನ ಶುರು ಮಾಡಿ ಮಾಹಿತಿನ ಹಂಚಿಕೊಡೋಕ್ಕೂ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಾಸ್ತಿ ಮಾಹಿತಿನ ವಿನಿಮಯ ಮಾಡಿಕೊಡೋಕ್ಕೂ, ಸೆಸ್ಕ್ ವಿಭಾಗದ ಮೂಲಕ ವಿದ್ಯುತ್ ಉಪಕರಣಗಳನ್ನು ವಿಕೋಪ ಸಂದರ್ಭದಲ್ಲಿ ಸರಿಯಾಗಿ ನಿರ್ವಹಿಸಿ ಅಗತ್ಯ ಕ್ರಮ ತಗೊಳ್ಳೋಕ್ಕೂ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾಳಜಿ ಕೇಂದ್ರನ ಗುರುತಿಸೋಕ್ಕೂ, ವಿಕೋಪ ಪೀಡಿತ ಪ್ರದೇಶಕ್ಕೆ ಬೇಕಾದ ಮದ್ದು ಚಿಕಿತ್ಸೆ ಉಪಕರಣಗಳ ಬಗ್ಗೆ ಹಾಗೆ ಮೂಲಭೂತ ಸೌಲಭ್ಯಕ್ಕೆ ಕ್ರಮ ವಹಿಸೋಕುತ್ತ ಹೇಳ್ದು. ಹಿರಿಯ ನಾಗರಿಕರ ವೇದಿಕೆ ಹಾಗೆ ಮಡಿಕೇರಿ ಲೈನ್ ಸಂಸ್ಥೆನ ಕೂಡುಕೂಟಲಿ ತಾರೀಕು 10ರಂದು ಹೊತ್ತಾರೆ 9:30 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ಮಡಿಕೇರಿನ ಲಯನ್ಸ್ ಕ್ಲಬ್ನ ಸಭಾಬಾಡಲಿ ಸಾರ್ವಜನಿಕರಿಗೆ ಕಿವಿ ತಪಾಸಣಾ ಶಿಬಿರ ನಡೆದಿರುತ್ತ ಹಿರಿಯ ನಾಗರಿಕ ವೇದಿಕೆನ ಅಧ್ಯಕ್ಷರು ತಿಳಿಸಲು. ವಿರಾಜಪೇಟೆಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ಮಡಿಕೇರಿನ ಇಸಿಎಚ್ಎಸ್ ವೈದ್ಯಕೀಯ ಅಧಿಕಾರಿ ಡಾ ವರುಣವು ಜನವರಿ 7ರವರೆಗೆ ಲಭ್ಯ ಇದ್ದೇವೆ ತಿಳಿ ಪ್ರಕಟಣೆ ತಿಳಿಸಲು. ಕುಶಾಲನಗರದಿಂದ ಸೋಮರ್ಪೇಟೆಗೆ ಹಾದು ಹೋಗುವ 33 ಕೆವಿ ಮಾರ್ಗಲಿ ರಿಪೇರಿ ಕೆಲಸ ಇರದಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ನಾಳೆ 9:55 ಗಂಟೆವರೆಗೆ ಎಡವನಾಡು, ಶಾಂತಳ್ಳಿ, ಐಗೂರು, ದೊಡ್ಡಮಲ್ತೆ, ಅಬ್ಬೂರ್ಕಟ್ಟೆ, ಹಾನಗಲ್ಲು, ಬೇಳೂರು, ಎಡವಾರೆ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಕರೆಂಟ್ ಇರ್ದುಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯಪಾಲನಾ ವಿಭಾಗದ ಇಂಜಿನಿಯರ್ ಪ್ರಕಟಣೆ ತಿಳಿಸಲು. 2024-25ನೇ ಸಾಲಿನ ಶೂರ್ಣ ವರ್ಷ ಪೂರ್ತಿಯಾದ ಪಿಎಚ್ಡಿ ಅಧ್ಯಯನದಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ 2A, 3A, 3B ಪ್ರವರ್ಗ 1 ಸೇರಿದ ಅರ್ಹ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗಾಗಿ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 20 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕ್ಕೆ. ಸಂಘ ಸಂಸ್ಥೆಗಳ ವ್ಯವಹಾರ ಗಟ್ಟಿಯಾಗಿರುವುದು ಗ್ರಾಹಕರ ನಂಬಿಕೆಯಿಂದಾಗಿ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಮಧ್ಯೆ ಒಳ್ಳೆ ಬಾಂಧವ್ಯನ ಕೊಟ್ಟಲ್ಲಿ ಸಹಕಾರ ಕ್ಷೇತ್ರಗಳ ಹೆಸರು ನೆನಪಾಗಿ ಉಳಿದೇಳಿ ನಿವೃತ್ತ ವಾಯುಸೇನಾಧಿಕಾರಿ ಬಾಳೆಯಡ ಶಂಭು ಮಂದಪ್ಪ ಅವು ಅಭಿಪ್ರಾಯನ ವ್ಯಕ್ತಪಡಿಸಲು. ಅವು ವಿರಾಜಪೇಟೆಯಲ್ಲಿ ಹೊಸದಾಗಿ ಕಟ್ಟಿಸಿದ ಶ್ರೀ ಪಾವನಿ ಸೌಹಾರ್ದ ಸಹಕಾರ ಸಂಸ್ಥೆನ ಕಚೇರಿನ ಉದ್ಘಾಟಿಸಿ ಮಾತಾಡಿ ಕಾನೂನು ಮತ್ತು ಸಂಸ್ಥೆನ ನಿಬಂಧನೆಗಳಿಗೆ ಅನುಗುಣವಾಗಿ ಗ್ರಾಹಕರು ಸಾಲ ತಕಡ್ದು ಸರಿಯಾದ ಸಮಯಕ್ಕೆ ಕಟ್ಟಿಗೆ ಶಕ್ತ ಹಾಕು, ಆಗ ಸಹಕಾರ ಕ್ಷೇತ್ರದ ಬೆಳವಣಿಗೆನ ಕಂಡದೆತ್ತ ಹೇಳ್ದು. ಕನ್ನಡ ನಾಡಿನ ಹಿರಿಯ ಸಾಹಿತಿ ಶಿಶು ಸಾಹಿತ್ಯ ಪಿತಾಮಹ ಎಲ್ಲಿ ಬೂರಮೆ ದೇವ ಸನ್ನಿಧಿ ಕೊಡಗಿನ ನಾಡಗೀತೆಯನ್ನು ರಚನೆ ಮಾಡಿದ ಪಂಜೆ ಮಂಗೇಶ್ವರಾಯರ 150ನೇ ವರ್ಷದ ಆಚರಣೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ನಿಟ್ಟಲ್ಲಿ ತಾರೀಕು 6ರಂದು ಹೊತ್ತರೆ 10:30 ಗಂಟೆಗೆ ಮಡಿಕೇರಿನ ಜೂನಿಯರ್ ಕಾಲೇಜು ಆವರಣದ ಸರ್ಕಾರಿ ಪ್ರೌಢಶಾಲಾ ಸಭಾಬಡಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಆಸಕ್ತಿ ಇರುವ ಕನ್ನಡ ಅಭಿಮಾನಿಗ ಬಂದು ಸಲಹೆ ಸೂಚನೆ ನೀಡುವಂಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಪ್ರಕಟಣೆ ತಿಳಿಸಲು. ಕನ್ನಡದ ನಾಡಗೀತೆಗೆ 100 ವರ್ಷ ತುಂಬಿಟ್ಟು ಅದರ ನೆನಪಿಗಾಗಿ ಸಾವಿರಾರು ಜನರ ಸ್ವರಲಿ ನಾಡಗೀತೆ ಹಾಡುವ ಕಾರ್ಬಾರ್ನ ಮತ್ತು ಅವರ 120ನೇ ಹುಟ್ಟಿದ ದಿನಾಚರಣೆನ ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜು, ಕೊಡಗು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಶಾಲಾ ಕಾಲೇಜಿನ ಸಹಯೋಗಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾರೀಕು 4ರ ಹೊತ್ತಾರೆ 9:30 ಗಂಟೆಗೆ ಆಯೋಜನೆ ಮಾಡಲಾಗಿತ್ತು. ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ 2024-25ನೇ ಸಾಲಿ ಬಿಎಡ್ ಕೋರ್ಸ್ಲಿ ಓದ್ತಾ ಇರುವ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ್, ಬೌದ್ಧ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಿಕೆ ಸೇವಾ ಸಿಂಧ್ ಪೋರ್ಟಲ್ಲಿ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 6 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿಯವರನ್ನು ಸಂಪರ್ಕಿಸಕ. ವಿರಾಜಪೇಟೆನ ತ್ರಿವೇಣಿ ಶಾಲೆನ 3ನೇ ತರಗತಿ ವಿದ್ಯಾರ್ಥಿನಿ ಎನ್ಆರ್ ಹನ್ಸಿಗೆ ಕರುಣಡ ಭೂಷಣ ಪ್ರಶಸ್ತಿ ಸಿಕ್ಕಿಟ್ಟು. ವಿರಾಜಪೇಟೆನ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಬಾರ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383.

ಸಾಂಪ್ರದಾಯಿಕ ಪದ್ಧತಿ ಪರಂಪರೆ ಆಚಾರ ವಿಚಾರ ಇನ್ನೆಚ್ಚಕ್ಕೂ ಬಳಿಯೊಂಡು ಸಮಾಜದ ಶಾಂತಿ ಸೌಹಾರ್ದತೆ ಉಳಿತಿಂಡು ಪೋಂಡು ಜನಾಂಗ ಒಗ್ಗಟ್ಟಕ್ಕೆ ಬಲ ಕೊಡ್ಕೊಂಡು ಈ ನಿಟ್ಟಲ್ಲಿ ಎಲ್ಲರೂ ಒಂದಾಯ್ತು ಪೋಂಡೊಂದು ವಿರಾಜಪೇಟೆ ಶಾಸಕ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರ ಅಜ್ಜಿಕೊಟ್ಟಿರ ಪೊನ್ನಣ್ಣ ಅಣಚಿ ಗೋಣಿಕೊಪ್ಪತ್ತು ಅಖಿಲ ಅಮ್ಮ ಕೊಡವ ಸಮಾಜದರ ಸಭಾಬಾಡಿಲು ನಡೆದ ಮುಂದನೇ ಕಾಲತರ ಪುತ್ತರಿ ನಮ್ಮೆ ಕಾರ್ಬಾರ್ನ ಉದ್ಘಾಟನೆ ಮಾಡಿದ್ದ ತಕ್ಕ ಪರಂದ ಅವು ಕೊಡಗರ ಸಾಂಪ್ರದಾಯಿಕ ಪುತ್ತರಿ ನಮ್ಮೆ ತಾಂಡದೇ ಆನ ವಿಶೇಷತನೆ ಪಡೆದಿತ್ತು ಅಣಚಿ ಮುಖ್ಯ ಬಿಂದುವಾಯಿತು ಕೊಡಿಯಾಡಿ ತಿಂಜ ಜಿಲ್ಲಾ ಸತ್ರ ನ್ಯಾಯಾಲಯತರ ಪಿರಿಯ ನ್ಯಾಯಾಧೀಶೆ ಅಮ್ಮತಿರ ಶಿಲ್ಪಾ ಗಣೇಶ್ ತಕ್ಕ ಪರಂದಿತ್ತು ಸಮುದಾಯತ್ತು ಒಗ್ಗಟ್ಟಿರೊಂಡು ರಾಜಕೀಯ ಸ್ಥಾನಮಾನ ಕುಟ್ಟೋನೇರತ್ತು ಒಗ್ಗಟ್ಟು ಕಳೆದೋಕಾಗ ಕಾಲಕಾಲ ಕೊಡಗರ ಸಾಂಪ್ರದಾಯಿಕ ನಮ್ಮೆ ನಾಳನ್ನು ಸಮಾಜತರ ಅದನಲ್ಲಿ ನಡೆಯೊಂಡು ಅಣಚಿ ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷ ಬಾನಂಡ ಎಸ್ ಪೃಥ್ವಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀರ್ತಿರ ಧರ್ಮಜ ಉದ್ದಪ್ಪ ಅಲತೆ ಕನಪಟ್ಟವು ಸಭೆಯಲ್ಲಿ ಕೂಡಿಯಾಡಿತಿಂತ ಮಕ್ಕದೂರು ಕೊಡವ ಸಮಾಜದ ಆದನೆಲ್ಲೂ ಪುತ್ತರಿರ ಮಾರಿಪತ್ತು ಉಮೇಟಿ ಮಂದ್ ಪಿಂಜ ಪುತ್ತರಿ ಊರೋರ್ ಮೇರ ಆಯ್ಮೆ ನಾಳೆ ನಡಪ ಸಮಾಜ ಕೊರವೂರ್ಕಾರ ತಂಬಿಕುತ್ತಿರ ಮಧು ಮಂದಣ ಐಂಡ ಕೊರವುಕಾರಿಕೆಲ ನಡಪ ಆಯ್ಮೇಲೆ ಕನಪಟ್ಟ ಬಿಂದುವಾಯಿತು ಕೊಡವಮೆ ಕೊಂಡಟ ಸಂಘಟನೆಯ ಕೊರವುಕಾರ ಚಾಮೇರ ದಿನೇಶ್ ಬೆಳ್ಳೆಪ್ಪ ಪಿಂಜ ಮಕ್ಕನಾಡು ಬಡಿಗೇರಿನಾಡು ಪಾಲೇರಿನಾಡರ ತಕ್ಕಂಗ ಕೂಡಿಯಾಡುವ ಅಂದು ಪ್ರಕಟಣೆ ಅರಿಚಿಟಿತ್ತು ಕೊಡವ ಸಂಪ್ರದಾಯ ಪರಂಪರೆಗೆ ಪುರುಡು ಕೊಡ್ತಂಡುಳ್ಳ ಮೂಲತಃ ಕೊಡಕರಳನ ಮಾಜಿ ಕೇಂದ್ರ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿ ರತಿ ವಿನಯ್ಜಾ ಅವು ಕೂರ್ಗ್ ಪರ್ಸನ್ ಆಫ್ ದ ಇಯರ್ ಆಯ್ತು ಆಯ್ಕೆ ಆಯ್ತು ಪತ್ರಕರ್ತ ಪಿ ಟಿ ಬೋಪಣ್ಣ ಅಂಡ ಸಾಮಾಜಿಕ ಜಾಲತಾಣತರ ಅದನ್ನೆಲ್ಲ ನಡೆತನ ಸಾರ್ವಜನಿಕ ಸಮೀಕ್ಷೆಯಲ್ಲಿ ರತಿ ವಿನಯ್ಜಾ ಅವು ಆಯ್ಕೆ ಆಯ್ತು ಸಂದೂಕ ಅನ್ನೋ ಯೋಜನೆರ ಅದನ್ನೆಲ್ಲ ಕೊಡವ ವರ್ಚುವಲ್ ಮ್ಯೂಸಿಯಂ ಸ್ಥಾಪನೆ ನೈಚದಲ್ಲತ್ತೆ ಚೆನ್ನೈಲುಳ್ಳ ಮ್ಯೂಸಿಯಂಲ್ಲಿ ಕೊಡವ ಐನ್ಮನೆ ಉದ್ಘಾಟನೆಗೆ ಇವು ಕಾರಣಕರ್ತಗಳಾಯಿತು ಕನ್ನಡ ನಾಡಿನ ಪಿರಿಯ ಸಾಹಿತಿ ದಿವಂಗತ ಪಂಜೆ